ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ರಾಘವೇಂದ್ರ. ನಮಸ್ಕಾರ ಸರ್. ಈಗ ಇಂಜಿನಿಯರಿಂಗ್ ಓದಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರಿ, ಏನು? ನಾನು ಸಿವಿಲ್ ಇಂಜಿನಿಯರ್ ಆಗಿ PMC ಅಂತ ಕಂಪನಿ, ಕನ್ಸಲ್ಟೆಂಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಅಂದರೆ ನಂದು ಓನ್ ಆಗಿ ನಾವು ಸಿವಿಲ್ ಫೀಲ್ಡ್, ನಾವು ಬೇರೆ ಹತ್ರ ಕೆಲಸ ತಗೊಂಡು ಇನ್ನೊಂದು ಕ್ಲೈಂಟಿಗೆ ಕನ್ಸಲ್ಟೆಂಟ್ ಆಗಿ ನಾವು ಜಾಬ್ ಮಾಡ್ತಾ ಇರೋದು. ಪೀಸ್ ವರ್ಕ್ ಅಂತಾರೆ? ಪೀಸ್ ವರ್ಕ್ ಅಂತ ಹೇಳಲ್ಲ, ನಮ್ಮದೊಂದು ಮಾನಿಟರಿಂಗ್ ಜಾಬು. ಬೇರೆಯವ್ರ ಕಾಂಟ್ರಾಕ್ಟ್ ಕೊಟ್ಟು ನಮಗೆ ಕೆಲಸ ಮಾಡಿ ಕೆಲಸ ಮಾಡಿಸೋದು. ನೀವು ಓದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತಾ? ಅಲ್ಲೆಲ್ಲ ಕೆಲಸ ಖುಷಿ ಇತ್ತ ಹೇಗೆ? ನಾನು ಆ್ಯಕ್ಚುಲಿ ಇಲ್ಲಿ ನನ್ನ ಜಸ್ಟ್ PSC ಮಾಡ್ಕೊಂಡು ಹೋಗಿರೋದು. ಅಲ್ಲಿ ಹೋಗಿ ಚೆನ್ನೈಯಲ್ಲಿ ಹೋಗಿ ಸ್ಟಡಿ ಮಾಡಿ ಅಲ್ಲಿ ಚೆನ್ನೈ ಇನ್ಸ್ಟಿಟ್ಯೂಟಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಮಾಡ್ತಾ ಮಾಡ್ತಾ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಮಾಡಿರೋದು. ಖುಷಿ ಇದೆ ಅದರಲ್ಲಿ. ಅದೇ, ಯಾವುದೇ ಜಾಬ್ ಆಗಲಿ ನಾವು ಓದಿರ್ತೀವಲ್ಲ ಡಿಗ್ರಿ, ಅವು ಭಾಳ ಅಂದ್ರೆ 10-15-20% ಅಷ್ಟೇ ಹೆಲ್ಪ್ ಮಾಡ್ತಾ ಇರ್ತೀವಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆನೇ ಇರುತ್ತೆ. ಅದು ನಿಜ. ನಾವೇನು ಪುಸ್ತಕದಲ್ಲಿ ಏನು ಓದ್ತೀವೋ ಅದು ಪ್ರಾಕ್ಟಿಕಲ್ ಆಗಿ ಅದು ಒಂದು 10% ಯೂಸ್ ಆಗುತ್ತೆ ಅಷ್ಟೇ. ಬಾಕಿ ನಾವೇನು ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ಕೊಂಡು ಹೋಗ್ತೀವಲ್ಲ ಅದೇ ಜಾಸ್ತಿ ಎಕ್ಸ್ಪೀರಿಯನ್ಸ್. ಅದರಲ್ಲೇ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲಿ ಓದಿದ್ದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಪುಸ್ತಕದಲ್ಲಿ ಇರೋದಕ್ಕೂ ನಾವು ಮಾಡೋ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮುಂಚೆ ಈ ರೀತಿ ಡಿಗ್ರಿ ಓದಬೇಕಾದಾಗ ಸಿವಿಲ್ ಇಂಜಿನಿಯರು, ಎಲೆಕ್ಟ್ರಿಕ್ ಇಂಜಿನಿಯರು ಬೇರೆ ಬೇರೆ ಇದ್ದಲ್ಲ, ಅವಾಗೂ ಈ ಓದೋದಕ್ಕೂ ಏನು ವ್ಯತ್ಯಾಸ ಇದೆ? ಯಾಕಂದರೆ ಸಾಕಷ್ಟು ನಮಗೆ ಎಲ್ಲ ಇನ್ಫಾರ್ಮೇಷನ್ನು ಒಂದು ಚಿಟಿಕೆಗಳು ಸಿಗುತ್ತೆ, ಹೌದಲ್ಲ? ಇಂಟರ್ನೆಟ್ ಮೂಲಕ ಡಿಸೈನಿಂಗ್ ಆಗಿರ್ಬೋದು ಅಥವಾ ಎಲ್ಲೆಲ್ಲಿ ಮೆಟೀರಿಯಲ್ಸು, ಅವ್ರ ಕ್ವಾಲಿಟೀಸು ಏನು, ಎಂತು, ಯಾರು ಮಾಡ್ತಾರೆ, ರೇಟ್ ಹೆಂಗಿದೆ, ಎಲ್ಲವೂ ಮನೆಯಲ್ಲಿ ಕುಂತ್ಕೊಂಡು ಇದು ಮಾಡ್ಬೋದು ಅಲ್ಲ. ಭಾಳ ಬದಲಾವಣೆ ಆಗಿದೆ ಈಗ, ತುಂಬ ಬದಲಾವಣೆ ಆಗಿದೆ. ಮೊದಲು ಇಂಜಿನಿಯರಿಂಗ್ ಓದಬೇಕಿದ್ರೆ ಅಟ್ಲೀಸ್ಟ್ 6 ಮಂತ್ಗಾದ್ರೆ ಯಾವುದೋ ಒಂದು ಪ್ರಾಕ್ಟಿಕಲ್, ಇಲ್ಲೆಲ್ಲ ಒಂದು ಸರ್ವೆ, ಒಂದು ಸೈಟ್ ಸರ್ವೆ ಮಾಡಿಸೋದು, ಇಲ್ಲ ಪ್ರಾಕ್ಟಿಕಲ್ ಆಗಿ ಒಂದು ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ಯಾವ ರೀತಿ ಏನೇನು ಬೇಕು ಒಂದೊಂದು ಪ್ರಾಕ್ಟಿಕಲ್ ಆಗಿ ನಮ್ಮ ಹತ್ರ ಮಾಡಿಸ್ತಾ ಇದ್ರು. ಈ ಥರ ಮಾಡಬೇಕು, ಈ ಥರ ಇಂಥರ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಮಾಡಿಸ್ತಾ ಇದ್ರು. ಒಂದು ಡಿಸೈನ್ ಆಗಿರೋದು, ಒಂದು ಡಿಸೈನ್ ಹಾಕಿ ಪ್ಲಾನ್ ಹಾಕಿ ಕೊಡ್ತಾಯಿದ್ರು, ಅದಕ್ಕೆ ನೀನು ಎಸ್ಟಿಮೇಟ್ ಮಾಡು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಇಷ್ಟು ಒಂದಿಷ್ಟೊಂದು ಏರಿಯಾದಲ್ಲಿ ಎಷ್ಟು ನೀನು ಎಷ್ಟು ಸೈಜ್ ರೂಮ್ ಮಾಡ್ಬೋದು, ಎಷ್ಟು ಸೈಜ್ ಒಂದು ಯಾವ ಥರ ಮಾಡ್ಬೋದು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಆ ಥರ ಪ್ಲಾನಿಂಗ್ ಮಾಡಿ ಅಂತ ಒಂದು ರೀತಿ. ಇವಾಗ ಏನು ಇಲ್ಲ, ಆ ಥರ ಇಲ್ಲ, ಎಲ್ಲ ಕ್ಲಾಸಲ್ಲೇ ಜಾಸ್ತಿ ಅದು ಕೂತಲ್ಲೇ. ಮೊದಲೇನಾದ್ರೆ ಪ್ರಾಕ್ಟಿಕಲ್ ಹೊರಗಡೆ ಕರ್ಕೋಗಿ ಮಾಡ್ತೇವೆ, ಗ್ರೌಂಡಿಗೆ ಹೋಗಿ ಮಾಡಿಸ್ತೇವೆ. ಈಗ ಆಗಿಲ್ಲ, ಏನಿದ್ರು ಒಂದು ರೂಮ್ ಒಳಗಡೆ ಅಷ್ಟೇ. ಅಂತ ಜಾಬನ್ನು ಬಿಟ್ಟು ಕೃಷಿಗೆ ಬಂದ್ರಿ ಈಗ? ಹೌದು ಸರ್. ಬಂದಿದ್ದೇನಿಸುತ್ತೆ? ಬಂದಿದ್ದು ಅಡ್ಡಿಲ್ಲ, ಖುಷಿ ಇದೆ ನನಗೆ, ಅದಕ್ಕಿಂತಲೇ ಖುಷಿ. ಅಲ್ಲಿ ಲೈಫ್, ಬೆಂಗಳೂರು ಲೈಫ್, ಅಲ್ಲಿ ಜಂಜಾಟ ತುಂಬ ಕಷ್ಟ. ಅಲ್ಲಿ ಇದ್ದವರಿಗೆ ಗೊತ್ತು ಅದು ಏನು ಅಂತ ಹೇಳಿ. ಟ್ರಾಫಿಕಲ್ಲಿ ಡೈಲಿ ಒಂದೇನು ಬಂದು ಸರಿಯಾಗಿ ನಿದ್ದೆ ಮಾಡಲಿಕ್ಕೂ ಟೈಮ್ ಸಿಗಲ್ಲ. ಬೆಳಿಗ್ಗೆ ನಾವೊಂದು 6:30-7 o'clock ಬಿಟ್ಟು ಮನೇಲಿ ಬಿಟ್ಟಿದ್ರೆ ನೈಟ್ ರೀಚ್ ಆಗೋದು 10:30-11 o'clock. ಬಂದು ಊಟ ಮಾಡಿ ಮಲಗೋದು ಮತ್ತೆ ಬೆಳಿಗ್ಗೆ ಎದ್ದು ಹೋಗೋದು. ಒಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಲಿಕ್ಕಾಗಲ್ಲ, ಊರಲ್ಲಿರೋ ಅಪ್ಪ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ಲಿಕ್ಕಾಗಲ್ಲ. ಏನೋ ಒಂದು ಸಪ್ರೇಟ್ ಆದ ಜೀವನ ಅಲ್ಲಿ, ನಮ್ದೇ ಸಪ್ರೇಟ್ ಆದ ವರ್ಲ್ಡ್. ನಮ್ದು ಫ್ಯಾಮಿಲಿ ಜೊತೆ ಯಾರ ಜೊತೆಲೂ ಒಂದು ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ ನಮಗೆ. ನಾವು ಅಲ್ಲಲ್ಲೇ ಇರ್ತೀವಿ, ನಮ್ಮ ಸಿಸ್ಟರ್ ಇರ್ತಾರೆ, ಎಲ್ಲರೂ ಇರ್ತಾರೆ ಹತ್ತಿರ. ಅವ್ರ ಮನೆಗೆ ಹೋಗ್ಲಿಕ್ಕೆ ಒಂದು ನಮ್ಗೆ ಟೈಮ್ ಸಿಗಲ್ಲ, ಸಂಡೇನೇ ಹುಡುಕ್ಬೇಕು ಬೇರೆ ಟೈಮ್ ಅನ್ನ ಮಾತ್ರ ಸ್ಪೆಂಡ್ ಮಾಡಿ. ಇರು ಒಂದು ಸಂಡೆ ಯಾರು ಕಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಅದು ಹೌದು, ಅಯ್ಯೋಪ್ಪ ಇಷ್ಟು ದಿವಸ ಕಷ್ಟಪಡಿ ಒಂದು 1/2 ಗಂಟೆ ಎಷ್ಟು ಮಲಿಕೊಂಡು ಹೋಗ್ಕೊಂಡು ಹಾಗೆ ಮಲಗಿಬಿಡ್ತೀವಿ. ಅದು ಅವ್ರ ಮನೆಗೆ ಎಲ್ಲೇ ಹೋಗ್ಲಿಕ್ಕೆ ಆಗಲ್ಲ, ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಇದು ಬೆಸ್ಟ್ ಸರ್. ಹೇಗೆ ಬೆಸ್ಟ್? ಅದರಲ್ಲಿ ಹಳ್ಳಿ ಲೈಫ್ ಅಂತ ಒಂದು ನಮ್ದೇ ಓನು, ನಾವು ಯಾರನ್ನು ಕೇಳಬೇಕಾಗಿಲ್ಲ, ನಮ್ದೇ ಕೆಲಸ. ನಮ್ಗೆ ಯಾವತ್ತೂ ಸಂಡೇನೆ ಇಲ್ಲಿ, ನಮ್ಗೆ ಅಲ್ಲಿ ಹಾಗಾಗಲ್ಲ. ಇಲ್ಲಿ ನಾವು ಕೆಲಸ ಮಾಡಿದ್ರು ನಮ್ದೇ, ಕೆಲಸ ಮಾಡಿದ್ರು ನಮ್ದೇ, ನಮ್ದೇ ಓನ್ ಹಾಕಿ ನಾವು ಇಲ್ಲ ಅಂದ್ರೆ ನಾವು ಓನ್ ಹಾಕಿ ಪ್ಲಾನ್ ಹಾಕಿ ಏನೋ ಒಂದು ಕೃಷಿಯಲ್ಲಿ ಏನಾದ್ರು ಒಂದು ಉತ್ಪನ್ನ ಮಾಡ್ಕೊಳ್ಳೋದು, ಅದರಿಂದ ಏನು ಪ್ರಕೃತಿ ತತ್ವವಾಗಿ ಏನು ಸಿಗುತ್ತೋ ಅದರಲ್ಲಿ ಉತ್ಪನ್ನ ಮಾಡಿ ಲೈಫ್ ಜೀವನ ಮಾಡಬಹುದು. ಇಲ್ಲಿ ಬಂದ್ರೆ ಒಂದು ಐಡಿಯಾ ಸಿಗುತ್ತೆ, ಏನಾದ್ರು ಒಂದು ಮಾಡ್ತಾ ಇರ್ಬೋದು. ನೀವು ಮುಂಚೆ ಕೃಷಿ ಒಳಗೆ ಏನಾರ ತೊಡಗಿಸ್ಕೊಂಡಿದ್ದು, ಕೆಲಸ ಮಾಡಿದ್ದು ಅಥವಾ ಬರೀ ನೋಡಿದ್ದು ಏನು ಇಲ್ಲ? ನಾನು ಮನೆಗೆ 4-5 ದಿವಸ ರಜೆಲ್ ಬಂದಾಗ ನಾನು ಮನೇಲಿ ಸುಮ್ಮನೆ ಕಾಲು ಕೂತಿರಲ್ಲ, ಅಪ್ಪನ ಜೊತೆ ತೋಟದಲ್ಲಿ ಕೆಲ್ಸಕ್ಕೆ ಹೋಗ್ಬಿಡೋದು, ಇಲ್ಲ ಅವ್ರಲ್ಲ ಲೇಬರ್ ತಿಂದ ನಮ್ಮ ಅಪ್ಪ ಕರ್ಕೊಂಡ್ರೆ ಅವ್ರ ಜೊತೆ ಕೆಲ್ಸಕ್ಕೆ ಹೋಗ್ಬೋದು. ಮನೇಲಿ ನಾವು ಸುಮ್ಮನೆ ಕೂತಿರಲ್ಲ, ಹಾಗಾಗಿ ನನಗೆ ಅಭ್ಯಾಸ ಇತ್ತು ಕೃಷಿಲಿ, ಅಭ್ಯಾಸ ನಂಗೆ ಕೃಷಿಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಹಾಗೆ ಅಭ್ಯಾಸ ಇತ್ತು ಇದರಲ್ಲಿ. ಆಗ ನಂಗೆ ಅದು ನಂಗೇನು ಅಷ್ಟು ಕಷ್ಟ ಅನಿಸಿಲ್ಲ, ಅಲ್ಲಿಂದ ಬಂದು ಸಡನ್ ಆಗಿ ಇಲ್ಲಿ ಲೈಫ್ ಚೇಂಜ್ ಆಗ್ಲಿಕ್ಕೆ ಅಷ್ಟು ಕಷ್ಟ ಅನಿಸಿಲ್ಲ ನನಗೆ. ನನಗೆ ಈಸಿನೇ, ನಂಗೇನು ಇದು ಟೆನ್ಷನ್ ಅನಿಸಿಲ್ಲಪ್ಪ ಹೆಂಗೆ ಮಾಡ್ಕೋಬೋದು ಆ ಥರ ಏನು ಅನಿಸಿಲ್ಲ. ನೀವೇ ಶ್ರಮ ಆಗಿ ದುಡಿತಾರೆ ಅಥವಾ ಹೇಗೆ? ಹೌದು, ನಾವೇ ಜಾಸ್ತಿ ಮನೇಲಿ 24/7 ನಾವೇ ಶ್ರಮಕ್ಕೆ ದುಡಿಯೋದು. ಏನೋ ಮೇಜರ್ ಕೆಲಸ ಇರೋ, ತೋಟದ ಗೊಬ್ಬರ ಹಾಕೋದು, ತೋಟದ ಮಣ್ಣು ಹಾಕ್ಬೇಕಾದ್ರೆ ಲೇಬರ್ ತಗೊಂಡು ಕೆಲಸ ಮಾಡಿಸ್ತೀವಿ. ಅದು ಬಿಟ್ಟರೆ ನಾವೇ ಓನಾಗಿ ಮಾಡ್ತೀವಿ. ನೀವು ಬಂದು ಈಗ ಹೆಚ್ಚು ಕಡಿಮೆ ಎರಡು ವರ್ಷ ಆಯ್ತು ಅಲ್ವಾ? ಸರ್, 2 ವರ್ಷದಲ್ಲಿ ಪ್ಲಾನ್ ಮಾಡೋದು ಏನರ ಬದಲಾವಣೆ ಮಾಡೋಣ ಹಂಗೇನು ಅನಿಸ್ತಾ ಇದೆಯಾ? ಮಾಡಿದ್ದೀನಿ ಸರ್, ನಾನು ಮಾಡಿದ್ದೀನಿ. ಕಬ್ಬು ನಮ್ಮಪ್ಪ ಅವಾಗ ತುಂಬ ಒಂದು 30-40 ವರ್ಷದಿಂದ ನಮ್ಮಪ್ಪ ಕಬ್ಬು ಮಾಡಿದ್ರು, ಆಮೇಲೆ ಬಿಟ್ಟಿದ್ರು. ನೀರು ಸಾಲಲ್ಲ ಆಗಿ ಇಲ್ಲ ಅಂತಲ್ಲ. ಆಮೇಲೆ ಒಂದು ಬೋರ್ ಹೊಡ್ಸಿದ್ದೀನಿ, ಬೋರ್ ಹೊಡ್ಸ್ಕೊಂಡು ನೀರು ಮಾಡ್ಕೊಂಡು ಕಬ್ಬು ಮಾಡ್ತಿದ್ದೀನಿ. ಮತ್ತೆ ಅಡಿಕೆ ಬೀಜ ಸಸಿ ಹಾಕ್ಬಿಟ್ಟು ಅದನ್ನ ಮಾರ್ತಾ ಇದ್ದೀನಿ. ಗಿಡ ಮಾಡಿಬಿಟ್ಟು ಸ್ವಲ್ಪ ಪೈನಾಪಲ್ ಅನ್ನ ಅಲ್ಲಿ ಇಲ್ಲಿ ಹಾಕೊಂಡು ಅದ್ ಮನೆ ಪೈನಾಪಲ್ ಮಾರ್ತಾ ಇದ್ದೀನಿ. ತಗೊಂಡೋಗ್ತಾರೆ ಅದೆಲ್ಲ ಸ್ವಲ್ಪ ಸ್ವಲ್ಪ. ಈಗ ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಜಾಯಿಕಾಯಿ ಗಿಡ ಅಂತ 4 ಗಿಡ ಇದೆ, ಅದರಲ್ಲೂ ಉತ್ಪನ್ನ ಬರೋ ತೊಂದರೆ ಇಲ್ಲ. ಮೆಣಸಿನ ಕಾಳು ಗಿಡ ಇದೆ, ಅದನ್ನು ಹಾಕೊಂಡು ಮಾಡಿ ಮಾರ್ತಾ ಇದ್ದೀನಿ, ತೊಂದರೆ ಇಲ್ಲ. ಸಸಿ ತಯಾರು ಮಾಡಿ ಮಾರಾಟ ಮಾಡುದ? ಹೌದು, ಅಡಿಕೆ ಸಸಿನ ನಾನು ತಯಾರು ಮಾಡಿ ಮಾರಾಟ ಮಾಡುದು. ತಳಿ ಎಲ್ಲ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ನೀವು? ತಳಿ ನಾವು ಈಗ ನಾನು ಲಾಸ್ಟ್ ಟೈಮ್ ನಾನು ಹಾಕಿರೋದು ಸಿರ್ಸಿಯಿಂದ ಅಡಿಕೆ ಬೀಜ ತಂದು ಅಲ್ಲಿ ಅವರು ಸಪ್ರೇಟ್ ಆಗಿ ಅದಕ್ಕಾಗಿ ಮರ ಇಟ್ಟಿರ್ತಾರೆ ಸಿರ್ಸಿ ಬರುವಂತದ್ದು ಒಳ್ಳೆ ತಳಿ ಇದೆ ಹೇಳಿ. ಅದ್ರಲ್ಲಿ ಸಿರ್ಸಿಗೆ ಹೋಗಿ ಅಲ್ಲಿಂದ ನನ್ನ ಅಡಿಕೆ ಬೀಜ ತಂದು ಇಲ್ಲಿ ಸಸಿ ಮಾಡಿರೋದು, ಅಲ್ಲಿಂದ ತಗೊಂಡು. ಅಲ್ಲಿ ಎಷ್ಟು ಕೆಜಿಗೆ 70 ರೂಪಾಯಿ 70-75 ರೂಪಾಯಿ ಕೆಜಿ ಫುಲ್ ಕೊನೆ. ಅದು ಅಡಿಕೆ ಹೇಳಲ್ಲ, ಫುಲ್ ಕೊನೆ ಕೊಟ್ಬಿಡ್ತಾರೆ. ಮಿನಿಮಮ್ ಅಂದ್ರೆ ಒಂದು ಕೊನೆಯಲ್ಲಿ 400-500 ಅಡಿಕೆ ಇರುತ್ತೆ. ಆ ಥರ ಇಲ್ಲಿ ತಂದು ಸಸಿ ಹಾಕಿ ಬೀಜ ಹಾಕಿ ಸಸಿ ಮಾಡಿ ಮಾರೋದು. ಕೊನೆ ಕೊಯ್ಯುವಾಗ ನೀವು ಅಲ್ಲಿ ಇರ್ತೀರಾ? ಹೌದು, ನಾವ್ ಇರ್ತೀವಿ ಅಲ್ಲಿ, ನಮ್ ಮುಂದೆ ಕಟ್ ಮಾಡ್ತಾರೆ ಅವ್ರು. ಅದು ತಳಿಗಿಳಿ ಹೇಗೆ ನೋಡುದು ನಿಮ್ಮೆಲ್ಲ? ಇದು ಇಷ್ಟು ಎಷ್ಟಿನ ಮರ, ಇದರಲ್ಲಿ ನಾವು ತಗೋಬಹುದು, ಇಂಥದ್ರಲ್ಲೇ ನಮಗೆ ಬೀಜದ ಇದು ಸಿಗುತ್ತೆ, ಹೇಗೆ ಗುರುತಿಸ್ತೀರಿ? ಇನ್ನೊಂದೇನು, ಅದು ಒಂದು ಅದಂತು ಮಳೆ ಮರ ಯಾವಾಗ ಹಳೇದಾಗೆ ಇರುತ್ತೆ ಅದ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಹಾರಿ ಮರ ಅಂತೀವಿ ನಾವಿಲ್ಲಿ, ಜಾಸ್ತಿ ಹಾರಿ ಮರದ್ದು ಯೂಸ್ ಮಾಡ್ತಾರೆ. ಅದು ಕೊನೆ ತೆಗೆದ್ಮೇಲೆ ಕೊನೆ ಅಡಿಕೆ ಒಂದರಲ್ಲಿ ಬೀಜ ಒಂದು ಕೊನೆಯಲ್ಲಿ ಒಂದು 10 ಅಡಿಕೆ ತೆಗೆದು ನೀರಲ್ಲಿ ಬಕೆಟಲ್ಲಿ ನೀರು ಹಾಕಿ ನೀರಲ್ಲಿ ಹಾಕ್ತಾರೆ. ಅದು ಸ್ಟೇಟ್ ಆಗಿ ಅದು ಹಿಂಗಂದ್ರೆ ಸ್ಟೇಟ್ ಹೀಗೆ ಇದ್ರೆ ಅದು ಚೆನ್ನಾಗಿ ಬರತ್ತೆ ಅಂತ. ಅದು ಹಿಂಗೆ ಅಡ್ಡಾಗತ್ತೆ ಅಂದ್ರೆ ಒಳಗೆ ಫುಳ್ಳಿದ್ರೆ ಸ್ವಲ್ಪ ಏನಾದ್ರು ಇದ್ರೆ ಅದು ಹಿಂಗೆ ಅಡ್ಡಾಗತ್ತೆ. ಅದನ್ನ ಟೆಸ್ಟ್ ಮಾಡೋದು, ಅದನ್ನ ಹಾಕ್ಬಾರ್ದು ಸಸಿ ಸರಿ ಬರಲ್ಲ. ಹಿಂಗೆ ಸ್ಟೇಟ್ ಹದನ ಆಗಿದ್ರೆ ಕರೆಕ್ಟ್ ಆಗಿ ಬರತ್ತೆ ಅಂತೇಳಿ ಮಾಡುದು. ಅದ್ರಲ್ಲೊಂದು 10 ಅಡಿಕೆ ತೆಗೆದು ಹಾಕ್ಬಿಟ್ಟು ಇದು ಓಕೆ, ಅದರಲ್ಲಿ ಅಟ್ಲೀಸ್ಟ್ 8 ಅಡಿಕೆ ಅಥವಾ 7 ಅಡಿಕೆ ಬಂದ್ರೆ ನಾವು ಪಾಸ್ ಮಾಡ್ಕೊ ಬರ್ತೀವಿ. ಅರ್ಧಕ್ಕರ್ಧ ಬಂದ್ರೆ ನಾವು ತಗೊಳಲ್ಲ. ಅದನ್ನ ಮಾಡಿದೀವಿ, 10 ರೊಳಗೆ ಒಂದು 7-8 ಆದ್ರೂ ಬರಬೇಕು. ಆ ತರ ಬಂದ್ರೆ ನಾವು ತಗೊಂಡ್ ಚೆನ್ನಾಗ್ ಬರುತ್ತೆ. ತಗೊಂಬಂದ್ರಿ, ತಗೊಂಬಂದ್ ಅದನ್ನ ಒಣಗಿಸ್ಬೇಕು ಅಥವಾ ಹಸಿದಿದ್ದ ಇಲ್ಲ, 4 ಬಿಸಿಲು ಒಣಸ್ಬೇಕು. 4 ದಿವಸ 4 ದಿವಸ ಒಣಸ್ಬೇಕು. ಆಮೇಲೆ ಈ ಹುಲ್ಲು ಕಸೆ ಬರತ್ತಲ್ಲ, ಹುಲ್ಲು ಒಣ ಹುಲ್ಲಂತು ಅದನ್ನ ಫುಲ್ ನೆಲದಲ್ಲಿ ಹಾಸ್ಬಿಟ್ಟು ಅದೇ ಅಡಿಕೆ ಒಂದೆಲ್ಲ ಅಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಫುಲ್ ಹಾಸಕ್ಕೆ ಪ್ಯಾಕ್ ಮಾಡಿಬಿಡ್ತೀವಿ. ಅದನ್ನು ಪ್ಯಾಕ್ ಮಾಡಿ ಡೈಲಿ ಒಂದು 1 ಅವರ್ 2 ಡೇಸ್ ನೀರು ಹಾಕ್ತೇವೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರ್ತೀವಿ ಅಂದ್ರೆ ಫುಲ್ಲು ಒಂದ್ಸಲ ಫುಲ್ಲು ವೆಟ್ ಮಾಡ್ಬಿಡ್ತೀವಿ, ನೀರು ಹಾಕ್ಬಿಡ್ತೀವಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಿರ್ತೀವಿ. ಅದಿಷ್ಟು ದೊಡ್ಡ ಬೆರೆ ಬರುತ್ತೆ. ಬೆರೆ ಬಂದಾಗ ನಾವು ಕೊಟ್ಟೆ, ಒಂದು 2 ಕೆಜಿ ಕೊಟ್ಟೆ ಇರುತ್ತೆ ಪ್ಲಾಸ್ಟಿಕ್ ಕವರ್, ಅದರಲ್ಲಿ ಮಣ್ಣು ಹಾಕ್ಬಿಟ್ಟು ಅದರಲ್ಲಿ ಇಡ್ತೀವಿ. ಅದಾದ್ಮೇಲೆ ಬೆರೆ ಬಂದು ಅಂದ್ರೆ ಹೆಚ್ಚು ಕಡಿಮೆ 1 ವರ್ಷ ಅಷ್ಟು ದಿನದ ಸಸಿ ಮಾರೋದು ಬರ್ತಾ ಹೇಗೆ? ಇಲ್ಲ, ನೀವು 6 ತಿಂಗಳಿಗೂ ಮಾರ್ಬೋದು ಅದನ್ನ. 6-7 ತಿಂಗಳಿಗೆ ನಮ್ಮ ಸಸಿ ಮಣ್ಣು ಮಾರ್ಬೋದು. ನಂದು ಅಷ್ಟೇ ಆಗಿದೆ, 7 ತಿಂಗಳಾಗಿದೆ. ಇವಾಗ ಸೇಲ್ ಮಾಡಿದ್ದೀನಿ ನಾನು ಈ ವರ್ಷ, 7 ತಿಂಗಳಿಗೆ ಸೇಲ್ ಮಾರ್ಬೋದು. ಆದ್ರೆ ನಮ್ಮ ಭೂಮಿಗೆ ಹಾಕ್ಬೋದು, ತೊಂದರೆ ಇಲ್ಲ. ನೀವೆಷ್ಟು ಚಿಕ್ಕ ಸಸಿ ಹಾಕ್ತೀವೋ ಅಷ್ಟು ಒಳ್ಳೇದು. ಅಂದ್ರೆ ಏನಾಗುತ್ತೆ, ನೀವು 1 ವರ್ಷ ಕಳೆದ್ಮೇಲೆ ಅದನ್ನ ಮತ್ತೆ ಕವರಿಂದ ತೆಗೆದು ಮತ್ತೆ ನೀವು ಗುಂಡಿಲಿ ಇಟ್ಟಾಗ ಭೂಮಿಲಿ ಹಾಕಿದಾಗ ಅದು ಅಟ್ಲೀಸ್ಟ್ ಅಂದ್ರೆ 1 ವರ್ಷ ಆಯುಷ್ಯ ಕಡಿಮೆ ಆಗುತ್ತೆ. ಮತ್ತದು ಹೊಸದಾಗಿ ಬೇರ್ ಕೊಟ್ಟು ಅದ್ ಮೇಲ್ಗಡೆ ಬರ್ಲಿಕ್ಕೆ, ಇದು ಅಟ್ಲೀಸ್ಟ್ ನೀವು ತೆಂಗಿನಕಾಯಿ ಇರೋ ಹಾಗೆ ಇಷ್ಟೇ ದೊಡ್ಡ ಚಿಕ್ಕ ಮೊಳಕೆ ಇದ್ದಾಗ ಹಾಕಿದ್ರೆ ಒಳ್ಳೇದು, ಬೇಗ ಫಲ ಬರುತ್ತೆ. ಒಂದೇ ಸಲ ಮತ್ತೆ ನೀವು ಅದನ್ನ ಬೇರ್ ಕಟ್ ಮಾಡೋದು ಅದಕ್ಕೆ ಮತ್ತೆ ನೋವು ಕೊಡೋದು ಇರೋದಿಲ್ಲ. ಅದೊಂದ್ಸಲ ಭೂಮಿಗೆ ಬೇರ್ ಕೊಟ್ಟು ಹಾಗೆ ಬಂದ್ಬಿಡತ್ತೆ, ಕೇಳೋದು ಇಳೋದಿಲ್ಲ. ನೀವು ಅಟ್ಲೀಸ್ಟ್ ನೀವು ಒಂದ್ಸಲ ಕಿತ್ತು ಬೇರ್ ಬಂದು ಕಿತ್ತು ಮತ್ತೆ ನೆಟ್ರೆ ಆಲ್ಮೋಸ್ಟ್ 6 ಮಂತ್ ಲೇಟ್ ಆಗತ್ತೆ, ಅದು ಅಷ್ಟು ಡಿಲೇ ಆಗತ್ತೆ. ಅದ್ ಮತ್ತೆ ಹೊಸದಾಗಿ ಹೊಸ ಬೇರ್ ಬಂದು ಹೊಸ ಬೇರ್ ಕೊಟ್ಟು ಅಲ್ಲಿ ಭೂಮಿಯೊಳಗೆ ಹೋಗಿ ಬೇರ್ ಕೊಟ್ಟು ಅದನ್ನ ಸ್ಟ್ರೆಂತ್ ಆಗೋರಿಗೂ 6 ಮಂತ್ ಆಗೇ ಆಗತ್ತೆ. ಈಗ 6 ತಿಂಗಳು ಸಸಿ ನಾವು ಆಯ್ಕೆ ಮಾಡ್ಕೊಂತೀವಿ, ಇಂತ ಸಸಿನ ಆಯ್ಕೆ ಮಾಡ್ಕೋಬೇಕು, ಇದು ಉತ್ಕೃಷ್ಟವಾಗಿ ಬೆಳೆಯುತ್ತೆ ನಮ್ಗೆ ಗೊತ್ತಾಗುತ್ತೆ ಅವಾಗ. ಅದು ಗೊತ್ತಾಗತ್ತೆ ಅಂದ್ರೆ ಅದು ಚೆನ್ನಾಗಿರತ್ತೆ, ಅದು ಒಂದು ಏನು ಸ್ಟ್ರೆಂತ್ ಆಗಿ ಒಂದು 4 ಅಥವಾ 5 ಎಲೆ ಬಂದಿರತ್ತೆ. 6 ತಿಂಗಳಿಗೆ 4 ಎಲೆರು ಬಂದೇ ಬಂದಿರುತ್ತೆ. ಗರಿ ಗರಿ ಹೌದು, ಆ ಗರಿನ ಹಾಕಿ ನಾವು ಅದರಲ್ಲೇ ಚಾಯ್ಸ್ ಮಾಡಿ ನೆಡಬಹುದು. ಚೆನ್ನಾಗಿ ಗರಿ ಬಂದಿರುತ್ತೆ, ಅದು ಆರೋಗ್ಯ ಪೂರ್ಣವಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಎಷ್ಟು ಶೇಕಡ 50%ರಷ್ಟಾದ್ರೂ ನಮ್ಗೆ ಆರೋಗ್ಯಪೂರ್ಣವಾದ ಸಸಿಗಳು ಬರ್ತಾವ? ಶೇಕಡ 50 ಎಂಬತ್ತರಷ್ಟರೂ ಬಂದೇ ಬರುತ್ತೆ. ಎಲ್ಲ ಒಂದು 20% 20-15% ವೇಸ್ಟ್ ಆಗತ್ತೆ ಅಷ್ಟೇ ಬಿಟ್ಟು. ವೇಸ್ಟ್ ಆಗೋದನ್ನ ನೀವು ರೈತರಿಗೆ ತೋಳಕ್ ಹೋಗ್ಬೇಡ್ರಿ ಇದನ್ನ ಅಂತ ಹೇಳ್ತೀರಾ? ಹೇಗೆ? ಹೌದು, ನಾವು ಹೇಳ್ಕೊಡೋದೇ ಇಲ್ಲ ಅದನ್ನ. ಬೇಡಪ್ಪ ಅದನ್ನ ತಗೋಬೇಡ ಸುಮ್ನೆ ಸುಮ್ನೆ, ಯಾಕಂದ್ರೆ ಅವ್ರು ತಗೊಂಡೋದ್ರು ನಿಮ್ಮನೆ ತಗೋಬಂದು ಹಿಂಗಾಗೋಯ್ತು ಅಂತ ಹೇಳ್ತಾರೆ. ನಾವು ಕೊಟ್ರಲ್ಲಿ ಇಲ್ಲಿ ಲೋಕಲ್ಲೇ ಅಲ್ವಾ, ಹೊರಗಡೆ ಏನು ಮಾರಲ್ಲ ನಾವು, ಲೋಕಲ್ಲೇ ಕೊಡ್ತೀವಿ. ನಾಳೆ ಬಂದ್ಬಿಟ್ಟು ಕೊನೆ ಸರಿ ಬಂದಿಲ್ಲ, ಅಡಿಕೆ ಸರಿ ಬಂದಿಲ್ಲ, ಏನಾದ್ರು ಫಲ ಬಂದಿಲ್ಲ, ಅಥವಾ ಹುಟ್ಟು ಬಂದು ಒಂದು ವರ್ಷಕ್ಕೆ ಸತ್ತೋಯ್ತು ಅಂದರೆ ಸುಮ್ಮನೆ ಹೇಳ್ತಾರೆ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ನಾವು ಯಾರು ಕೊಡೋದಿಲ್ಲ ಆ ಥರ. ಮುಂಚೆ ಬೇಡಿಕೆ ಸಲ್ಲಿಸ್ತಾರೆ ಅಥವಾ ಬೆಳೆದ ಮೇಲೆ ನಮಗೊಂದಿಷ್ಟು ಕೊಡು ಅಂತಾರೆ? ನಾವು ಹೇಳ್ತೀವಿ, ನಿಮ್ಗೆ ಯಾರಿಗಾರು ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನನ್ನ ಹತ್ರ ಅಡಿಕೆ ಸಸಿ ಇದೆ, ಯಾರಿಗಿದ್ರು ಹೇಳಪ್ಪ ಅಂತ, ಅದೇ ಈ ಥರ ಸಸಿ ಇದೆ ಮಾರ್ತೀನಿ ನಾನು, ಯಾರಿದ್ರು ಹೇಳಲ್ಲ ಅಂತ. ಯಾರು ಬಂದು ನಮ್ಮೂರಲ್ಲೇ ಬಂದು ತಗೊಂಡು ಹೋಗ್ತಾರೆ ಅವರೇ ಬಂದು. ಅದನ್ನು ಬೆಳೆಸ್ಲಿಕ್ಕೆ ಏನು ಖರ್ಚು ಬರುತ್ತಾ? ಖರ್ಚು ಅಂದರೆ ಪ್ಲಾಸ್ಟಿಕ್ ಕವರು, ಇಲ್ಲ ಸ್ವಲ್ಪ ಮಣ್ಣನ್ನು ಸುಟ್ಟಿ ಹಾಕ್ತೀವಿ ಒಂದು ಕಡೆ, ಒಂದಿಷ್ಟು ಕಟ್ಟಿ ಕಟ್ಟಿ ಹಾಕಿಬಿಟ್ಟು ಬೆಂಕಿ ಹಾಕ್ತೀವಿ, ಅಲ್ಲಿ ಮಣ್ಣು ಸುಟ್ಟು ಹೋಗುತ್ತಲ್ಲ ಆ ಮಣ್ಣು ಎತ್ಕೊ ಬರ್ತೀವಿ. ಅದೊಂದು ಸ್ವಲ್ಪ ಒಂದು 4 ದಿವಸ ಕೆಲಸ ಆಗುತ್ತೆ ಆ ಮಣ್ಣು ಮತ್ತು ಇದು. ಮತ್ತು ಸ್ವಲ್ಪ ಈ ನಾವು ಹೇಗೆ ಕಟ್ಟಿಗೆ ಒಲೆ ಯೂಸ್ ಮಾಡೋದು ಜಾಸ್ತಿ ನೀರು ಕಾಯಿಸ್ಲಿಕ್ಕೆಲ್ಲ, ಅದು ಬೂದಿ ಬರೋದಲ್ಲ, ಆ ಬೂದಿನ ಮಿಕ್ಸ್ ಮಾಡ್ತೀವಿ ಆ ಮಣ್ಣಿಗೆ, ಅವೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಒಂದು ಪ್ಲಾಸ್ಟಿಕ್ ಕವರ್ ಪರ್ ಕೆ ಜಿಗೆ 80-90 ರೂಪಾಯಿ ಇದೆ, 100-10 ರೂಪಾಯಿ ನೂರಿಗಿದೆ ಕ್ವಾಲಿಟಿ ಮೇಲೆ. ಅದೊಂದು ಖರ್ಚು, ಅದಷ್ಟೇ ಒಂದು ಲೇಬರ್ ಚಾರ್ಜಸ್ ಅಷ್ಟೇ ಇರುತ್ತೆ. ಒಂದಕ್ಕೂ ಅಷ್ಟು ಖರ್ಚು ಇದೆಯಾ ಪ್ಲಾಸ್ಟಿಕ್ ಬ್ಯಾಗಿಗೆ? ಒಂದು ಕೆ ಜಿಗೆ 90 ರೂಪಾಯಿಂದ 110 ರೂಪಾಯಿ ಪೀಸು. ಪೀಸ್ 72-75 ವರೆಗೆ ಬರುತ್ತೆ ಪೀಸಸ್. ಅಂದರೆ ಅದು ಕ್ವಾಲಿಟಿ ಮೇಲೆ ಡಿಫ್ರೆಂಟ್. ನೀವು 90 ರೂಪಾಯಿಂದ ತಗೊಂಡ್ರೆ 100 ಕವರ್ ಬಂದರೂ ಬಂತು, ಇನ್ನು 110 ರೂಪಾಯಿಂದ ತಗೊಳ್ಬೇಕಾದ್ರೆ 70-80 ಅಷ್ಟೇ. ಅಂದರೆ ದಪ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಮಣ್ಣು ಸುಡ್ತೀನಿ ಅಂದ್ರಲ್ಲ, ಯಾಕೆ ಮಣ್ಣು ಸುಟ್ಟಿದ್ರೆ ಅದರದ್ದು ಅಂದರೆ ನಾವು ಗೊಬ್ಬರ ಹಾಕೋದು ಅವಶ್ಯಕತೆ ಇರಲ್ಲ, ನಾವು ಸಗಣಿ ಗೊಬ್ಬರ ಏನು ಹಾಕಲ್ಲ ನೆಡಬೇಕಿದ್ರೆ ಬೀಜ ಹಾಕಬೇಕಿದ್ರೆ. ಮಣ್ಣು ಸುಟ್ಟಿ ಹಾಕಿದರೆ ಒಂದು ಬೇರೆದು ಅಂದರೆ ಈ ಇರುವೆ ಆಗಲಿ ಅವೆಲ್ಲ ಹೋಗ್ಲಿಕ್ಕಂತ ಇದಿರಲ್ಲ. ನೀವು ಸಾದಾ ಮಣ್ಣು ಹಾಕಿಬಿಟ್ರೆ ಇರುವೆ ಗೂಡು ಕಟ್ಕೊಳತ್ತೆ ಒಳಗಡೆ, ಮತ್ತು ಮಣ್ಣಿಂದು ಇದಿರಲ್ಲ ಏನಂತಾರೆ, ಒಳ್ಳೆ ಸುಟ್ಟು ಮಣ್ಣು ಹಾಕಿದರೆ ಒಳ್ಳೆ ಬೆಳೆಯತ್ತೆ ಅಂತೇಳಿ, ಶಕ್ತಿ ಮಣ್ಣಿಗೆ ಶಕ್ತಿ ಜಾಸ್ತಿ ಇರುತ್ತೆ ಹೇಳಿ ಸುಟ್ಟು ಮಣ್ಣು ಹಾಕಿದ್ರೆ. ಸಾವಯವ ಏನು ಹಾಕಲ್ಲ? ಇಲ್ಲ, ಯಾವ ಗೊಬ್ಬರನೂ ಹಾಕಲ್ಲ, ಕವರಲ್ಲಿ ಹಾಕಿದ್ರೆ ಯಾವ ಗೊಬ್ಬರನೂ ಹಾಕಲ್ಲ, ನೆಡಬೇಕಿದ್ರೆ ಮಾತ್ರ ಅದನ್ನ ಹಾಕು. ಯಾವುದು ರಾಸಾಯನಿಕ ಗೊಬ್ಬರ ಆಗಲಿ ಯಾವ ಸಾವಯವ ಯಾವ ಗೊಬ್ಬರನೂ ಹಾಕಲ್ಲ, ಹಾಗೆ ಬೆಳೆಸ್ಬೇಕು. ಹಾಕಬಾರ್ದು ಕೂಡ? ಹಾಕಬಾರ್ದು, ಹಾಗೆ ಬೆಳೆಸ್ಬೇಕು, ಹಾಗಾದ್ರೆ ಮಾತ್ರ ಒಳ್ಳೆಯದು, ಒಂದು ಸ್ಟ್ರೆಂತ್ ಆಗಿ ಬೆಳೆಯುತ್ತೆ ಹೇಳಿ. ಸಾವಯವ ಗೊಬ್ಬರ ನಾವು ಯಾವ್ದು ಗೊಬ್ಬರ ಹಾಕ್ರೂ ಒಂದೇ ಸಲ ಎದ್ದು ಬಂದ್ಬಿಡತ್ತೆ ಅದು, ಫಸ್ಟ್ ಫಾಸ್ಟ್ ಒಮ್ಮೆ ಬರಬಾರ್ದು, ಒಮ್ಮೆಲೆ ಬರಬಾರ್ದು. ಇನ್ನು ಬೆಳವಣಿಗೆ ಹಂತದೊಳಗೆ ಬಿಸಿಲಲ್ಲಿ ಇಟ್ಟು ಬೆಳೆಸ್ಬೇಕು ಅಥವಾ ನೆರಳಲ್ಲಿ? ಬಿಸಿಲಲ್ಲಿ ಇಟ್ಟು ಬೆಳೆಸ್ಬೇಕು. ಯಾಕೆ? ಅದು ಬಿಸಿಲು ತಾಗ್ಲೇಬೇಕು, ಬಿಸಿಲು ತಾಗಿದ್ರೆ ಚೆನ್ನಾಗಿ ಬರುತ್ತೆ. ನೆರಳಲ್ಲಿ ಇಟ್ಟಿದ್ರೆ ಅದು ಒಂಥರ ಕುರ್ದೋದಂಗಾಗತ್ತೆ, ಅಂದರೆ ಬೆದ್ದು ಬರೋಲ್ಲ ಸರಿಯಾಗಿ. ಬಿಸಿಲು ಇರಬೇಕು, ತೀರ ಬಿಸಿಲೂ ಇರಬಾರ್ದು. ಹೌದು, ತೀರ ಬಿಸಿಲು ಇರಬಾರ್ದು. ನಾರ್ಮಲ್ ಆಗಿ ಒಂದು 2-3 ವರ್ಷ ಬಿಸಿಲು ಇರೋ ಪ್ಲೇಸಲ್ಲಿ ಇಡ್ತೀವಿ ಅಷ್ಟೇ. ನಮ್ಮ ಕಡೆ ತೋಟದಲ್ಲಿ ಹೇಗೆ ಮರೆಯಾಗೆ ಆಗತ್ತೆ, ಒಂದು 2 ವರ್ಷ ಮಧ್ಯೆ ಮೇಲೆ ಸರಿ ಸ್ಟೇಟ್ ಆಗಿ ಬಂದರೆ 1 ವರ್ಷ ಬೀಳತ್ತೆ ಅಷ್ಟೇ. ಹಾಗಾಗಿ ನಿಮಗೆ ಆಳು ಕಾಳು ಖರ್ಚು ಅವು ಇವು ಎಲ್ಲ ಸೇರಿ ಇದು ನಿಮಗೆ ಒಂದು ಕಾಸು ಬರುವಂಗೆ ಮಾಡುತ್ತೆ ಕೆಲಸ? ಹೌದು, 80% ಲಾಭ ಇದೆ, 100-80 ರೂಪೀಸ್ ಸಿಗುತ್ತೆ. ಹಾಗಾದ್ರೆ ಎಷ್ಟು ಸಸಿಗಳನ್ನು ಮಾರ್ತೀರಿ? ಈಗ ನಾನು ಇವತ್ತು ಲಾಸ್ಟ್ ಇಯರ್ 700 ಸಿಸಿ ಹಾಕಿದ್ದೆ, 700 ಸಿಸಿ ಹಾಕೊಂಡಿದ್ದೆ, ಅದರಲ್ಲಿ ಒಂದು 150 ನಾನೇ ಇಟ್ಕೊಳ್ತಾ ಇದ್ದೀನಿ, ಬಾಕಿದನ್ನು ಮಾರ್ತಾ ಇದ್ದೆ. ಬೇಡಿಕೆ ಇದೆಯಾ? ಇದೆ. ರಾಘವೇಂದ್ರ ಅಂತಕ್ಕೆ ಚೆನ್ನಾಗಿ ಬೆಳೆಸ್ತಾನ ತಗೊಂಬರೋಣ ಅಂತ ಹೇಳ್ತಾರ? ಫಸ್ಟ್ ಟೈಮ್ ಮಾಡಿದ್ದೀನಿ ಈ ಸಲ ಟ್ರೈಲು. ಅಂದರೆ ಮೇನ್ ಅಂದರೆ ನೀವು ಎಲ್ಲಿಂದ ಅಡಿಕೆ ತಂದು ಹಾಕ್ತೀರೋ ಅದು ಮೇನು. ಅಂದರೆ ಈಗ ನಾನು ಸಿಸಿ ಹೋಗಿ ಅಡಿಕೆ ಬೀಜದ ಆಯ್ಕೆ ಇಂಪಾರ್ಟೆಂಟು, ನಾವು ಎಲ್ಲಿಂದ ಬೀಜ ತರ್ತೀವಲ್ಲ ಅದು ಇಂಪಾರ್ಟೆಂಟು. ಇಲ್ಲಿಂದ ಶಿವಮೊಗ್ಗದ ತರ್ತಾರೆ, ತೀರ್ಥಹಳ್ಳಿ, ಸಾಗರ್, ಸಿರ್ಸಿ ಆ ಥರ ಅಲ್ಲಿಂದ ತಂದು ಹಾಕಿದರೆ ಯಾರಾದರೂ ತಗೊಂಡೋಗ್ತಾರೆ. ಇದನ್ನು ಬೇರೆ ಬೆಳೆಗಳಲ್ಲಿ ಮಾಡ್ಬೋದಾ? ತಯಾರು ಮಾಡೋದು, ಮಾರಾಟ ಮಾಡ್ಬೋದು, ಜಾಯಿಕಾಯಿ ಮಾಡ್ಬೋದು, ಪಪ್ಪಾಯಿ ಸಸಿ ಮಾಡ್ಬೋದು. ಇವ್ರು ಹೇಳಿದಾಗ ಇವ್ರು ನಾನು ಮಾಡಿಲ್ಲ ಪಪ್ಪಾಯಿ, ಪಪ್ಪಾಯಿ ಗಿಡ ಇದೆ ನಮ್ಮನೇಲಿ, ನಾವು ಅಷ್ಟೇ ತಿನ್ಲಿಕ್ಕೆ ಅಷ್ಟೇ ಇಟ್ಕೊಂಡಿದ್ದೀವಿ, ಬಟ್ ನಾನು ಮಾಡಲಿಲ್ಲ. ಜಾಯಿಕಾಯಿ ಮಾಡ್ಬೋದು, ಮೆಣಸಿನ ಸಸಿ ಮಾಡೋದು, ಮೆಣಸಿನಕಾಳು ಸಸಿ ಏನು ಮುಂದೆ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ, ಒಂದು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅದನ್ನು. ಅಂದರೆ ಕಸಿ ಕಟ್ಟಿ ಮಾರಾಟ ಮಾಡೋದು? ಹೌದು, ಇದೇ ಸೇಮ್ ಕವರಲ್ಲಿ ಹಾಕಿ ಬೆಳೆಸೋದೆಲ್ಲ. ಇಪ್ಲಿಕೆ ಕಟ್ತಾರಲ್ಲ ಅದು? ಇಪ್ಲಿಕೆ ಕಟ್ಟೋದು ಮಾವಿನ ಗಿಡ ಮಾತ್ರ ಅಲ್ಲ, ಇಪ್ಲಿಕೆ ಜಾಯಿಕಾಯಿಂದಲ್ಲ ಅಷ್ಟು ಕಟ್ಟಲಿ, ಕರಿಮೆಣಸು ಕಟ್ತಾರೆ ಅದಕ್ಕೆ ಬುಡದಿಂದ ಬುಡ ಕೊಳೆ ರೋಗ ಅದೆಲ್ಲ ತಡೆಗಟ್ಟಬೇಕಾದ್ರೆ ಹಿಪ್ಪಲಿಗೆ ಕಸಿ ಕಟ್ಟಿ ಬೆಳೆಸ್ಬೇಕು. ಹಿಪ್ಪಲಿಗೆ ಬರಲ್ಲ ಯಾವ ರೋಗನು? ಅದನ್ನು ಮಾಡಿಲ್ಲ, ಸ್ಟಡಿ ಮಾಡಿ ನೋಡಬೇಕು. ಮಾಡಿ ಮಾಡಿ ಅಂದರೆ ಪ್ರಯೋಗ ಎಲ್ಲ ಕಡೆನೂ ಇರಬೇಕು, ಹಿಂಗೆ ಮಾಡಿದ್ರೆ ಹೆಂಗೆ, ಹಿಂಗೆ ಮಾಡಿದ್ರೆ ಹೆಂಗೆ. ನೀವು ಓದಿದ್ರಿ ಇಷ್ಟೆಲ್ಲನೂ, ತಿಳ್ಕೊಂಡಿದ್ದಾರೆ ಇಂಟರ್ನೆಟ್ ಒಳಗೆ. ಮತ್ತೆ ಹೊಂಬೆ ನಂಬಬಾರದು, ಎಷ್ಟು ಎಷ್ಟು ಕೈ ಸುಟ್ಕೊಳ್ಳುವಂಥದ್ದು ಯಾವುದಕ್ಕೂ ಒಂದರಲ್ಲಿ ನಾವು ತಲೆ ಹಾಕೊಂಡು ಕೈ ಹಾಕೊಂಡಿದ್ರೆ ಅದು ಆಗಲ್ಲ. ಅಟ್ಲೀಸ್ಟ್ ಒಂದು ಕೃಷಿಯಲ್ಲೇ 10 ಟೈಪ್ ಇರಬೇಕು, ಹಾಗಾದ್ರೆ ಮಾತ್ರ ಸ್ವಲ್ಪ ನಾವು ಬದುಕಬಹುದು, ಇಲ್ಲಾಂದ್ರೆ ಕಷ್ಟ. ಮತ್ತೆ ನಿಮ್ಮ ಇಡೀ ತೋಟದ ಒಂದು ಸ್ವಲ್ಪ ಚರ್ಯನ ಬದಲಾವಣೆ ಮಾಡಿದ್ರು ಬಂದ ನಂತರ, ಅಥವಾ ಹಿಂಗೆ ನಮ್ಗೆ ಗೊತ್ತಿರಲಿಲ್ಲ ಇಂಥದ್ದು ಮಾಡಿದ್ರು ರಾಘವೇಂದ್ರ ಹಿಂಗೇನು ಅಂತಾರೆ ಯಾರಾದರು ಹೇಳ್ತಾರೆ? ಊರಲ್ಲಿ ಮಾತಾಡ್ಕೊಳ್ತಾರೆ ನೀರಾವರಿ ಇದ್ದಿದ್ರಲ್ಲ ಆಗಲಿ, ಅಂದರೆ ಪೈಪ್ಲೈನ್ ಹೊಸದಾಗಿ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಈ ಸ್ಪ್ರಿಂಕ್ಲರ್ ಎಲ್ಲ ಡಿಫ್ರೆಂಟ್ ಮಾಡಿಸ್ಪಿಂಕ್, ಒಂದು 4 ಕಡೆ ಸ್ಪಿಂಕ್ಲರ್ ಡಿಫ್ರೆಂಟ್ ಹಾಕ್ಕೊಂಡಿದ್ದೀನಿ ನೋಡುವಂತೇಳಿ ಆ ಥರ ಮಾಡಿಸ್ಕೊಂಡಿದ್ದೀನಿ. ಏನು ವಿಶೇಷ ಅಲ್ಲಿ? ವಿಶೇಷ ಅಂದರೆ ಅದು ಸ್ಪ್ರಿಂಕ್ಲರಲ್ಲಿ ಏನಾಗುತ್ತೆ ಯಾಕಂದರೆ ನಿಮಗೆ ಜಾಸ್ತಿ ನೀವು ದೊಡ್ಡ ಸ್ಪ್ರಿಂಕ್ಲರ್ ಹಾಕಿತ್ತಂದರೆ ನೀರು ವೇಸ್ಟ್ ಆಗುತ್ತೆ, ಜಾಸ್ತಿ ನೀರು ವೇಸ್ಟ್ ಹೋಗ್ಬಿಡುತ್ತೆ, ಅದು ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರುತ್ತೆ, ಜಾಸ್ತಿ ವೇಸ್ಟ್ ಆಗ್ಬಿಡುತ್ತೆ. ಈ ಮೈಕ್ರೋಜೆಟ್ ಅಂತೇಳಿ ಅದರಲ್ಲಿ 2-3 ಟೈಪ್ ಇಲ್ಲ, ಅದನ್ನು ಹಾಕಿದರೆ ನೀರು ವೇಸ್ಟ್ ಆಗಲ್ಲ. ಅದು ನೀವು ನಾವು 1.5 ಇಂಚ್ ಪೈಪಲ್ಲಿ 8 ಮೈ ಜೆಟ್ ಹಾರಿಸ್ಬೋದು ಅಷ್ಟೇ, ಯಾವುದು ದೊಡ್ಡ ಜೆಟ್ಟನ್ನು ಇದರಲ್ಲಿ ಅದು ನೀರು ತುಂಬ ವೇಸ್ಟ್ ಆಗಿಬಿಡುತ್ತೆ. ಇದರಲ್ಲಿ ಹಾಗಿಲ್ಲ, ಮೈಕ್ರೋ ಜೆಟ್ಟಲ್ಲಿ ಸುಮಾರು ಈ 30 ಜೆಟ್ಟನವ್ರಿಗೆ ಹಾರಿಸ್ಬೋದು ಅದರಲ್ಲಿ, ಹಾಗೆ ನೀರು ವೇಸ್ಟ್ ಆಗಲ್ಲ ಜಾಸ್ತಿ. ಅದನ್ನು ಚೇಂಜ್ ಮಾಡಿದ್ದೀನಿ. ಅಂದರೆ ನೀರಾವರಿ ಪದ್ಧತಿನೂ ಮುಖ್ಯ. ಇನ್ನೊಂದೇನಂದ್ರೆ ಅಲ್ಲಿ ಬಿದ್ದಂಥ ತೇವಾಂಶ ಆವಿಯಾಗಿ ಹೋಗಬಾರ್ದು, ಮುಚ್ಚಿಗೆ ಹಾಕಬೇಕು, ತೇವಾಂಶ ಬಾಳದೇ ಇರಬೇಕು, ಇಂಥವೆಲ್ಲ ಮಾಡಬೇಕು. ಒಣ ಹುಲ್ಲು ಹಾಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಕಾಡಿಗೆ ಹೋಗ್ಬಿಟ್ಟು ಒಣ ಎಲೆ ಸಿಗತ್ತಲ್ಲದು ನಮ್ಮ ಸೈಡ್ ನಾವು ತರ್ಕಂತೀವಿ ಇಲ್ಲಿ, ಅದನ್ನು ತುಂಬ್ಕೋಬೋದು, ಅದನ್ನು ಹಾಕ್ತೀವಿ, ಫುಲ್ ಹಾಸ್ಬಿಡ್ತೀವಿ, ಫುಲ್ ತೋಟಕ್ಕೆ ಹಾಸ್ಬಿಡ್ತೀವಿ. ಅದು ಹಾಸೋದು ಒಳ್ಳೇದು, ಹಾಸೋದು ಒಳ್ಳೇದು. ಒಂದು ಕಳೆ ಜಾಸ್ತಿ ಆಗಲ್ಲ, ಇನ್ನೊಂದು ನೀವು ಹೇಳಿದಂಗೆ ತೇವಾಂಶ ಹಾಗೇ ಇರುತ್ತೆ. ಮತ್ತಿನ್ನೊಂದು ಇದಕ್ಕೆ ಎರೆಹುಳೆ ಬೆಳಿಲಿಕ್ಕೆ ಒಳ್ಳೇದಾಗತ್ತೆ ನಮ್ಗೆ. ಎಷ್ಟು ರೈತನ ಬೆನ್ನೆಲುಬು ಮೊದಲೇ ಗೊತ್ತಿದೆ ಎಲ್ಲರಿಗೂ, ಎರೆಹುಳು ಎಷ್ಟು ಎರೆಹುಳೆ ಬೆಳೆಯುತ್ತೋ ಅಷ್ಟು ಒಳ್ಳೇದು. ಅದೆಲ್ಲ ಆಸೆ ಅನ್ಸುತ್ತೆ. ಇಷ್ಟೆಲ್ಲ ಮಾಡ್ತಾ ಇದ್ರಿ ರಾಘವೇಂದ್ರ, ಮುಂದೆ ಭವಿಷ್ಯ ಈಗ ಆಯ್ಕೆ ಮಾಡ್ಕೊಂಡಿದ್ರಿ ಕೃಷಿ ಮತ್ತೆ ನಿಸರ್ಗದ ಮಧ್ಯೆ, ಎಲ್ಲಾ ಬೆಳೆಯೂ ಕೂಡ ನಿಸರ್ಗ ಕೊಟ್ಟ ಕೊಡುಗೆನೆ ಅಲ್ವಾ? ಇನ್ನು ನಿಮ್ಮ ಆಸೆಗಳು ಕೃಷಿಯೊಳಗೆ ಬಂದಿದ್ರಿ, ಬರೀ ಲಾಭ ಅಂತಲ್ಲ ಖುಷಿ ಬಹಳ ಮುಖ್ಯ, ಅದನ್ನು ಮನಸ್ಸಿಗೆ ನೆಮ್ಮದಿ ಇದೆ. ಅದೇ ಅಂದಲ್ಲ, ನಾವು ಬೇರೆಯವ್ರು ಹೇಳಿ ನಾವು ಕೆಲಸ ಮಾಡೋದನ್ನ ಅದೆಷ್ಟು ಟೆನ್ಷನ್ ಅಂದ್ರೆ, ಮನೆ ಮಾಡಿದ ಕೆಲಸ ಅವ್ರಿಗೆ ಸರಿಯಾಗಲ್ಲ. ಬಟ್ ಇಲ್ಲಿ ಹಾಗಿಲ್ಲ, ನಮ್ದೇ ಒಂದು ನಮ್ದೆಲ್ಲ ನಮ್ದೇನೋ ತಪ್ಪಾಯ್ತದ ನಮ್ದೇ ಆಯ್ತಪ್ಪ ಬಿಡಪ್ಪ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಡು ನಾವು ಹೋಗ್ಬೋದು. ಬಟ್ ಅಲ್ಲಿ ಹಾಗಾಗಲ್ಲ, ಬೇರೆ ಕೆಲಸ ಕೃಷಿಲಿ ಒಳ್ಳೆ ತುಂಬಾ ಒಳ್ಳೆ ತುಂಬಾ ಒಳ್ಳೆ ನೆಮ್ಮದಿ ಇದೆ. ಇಷ್ಟೆಲ್ಲ ಅನುಭವ ಹಂಚ್ಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ರಾಘವೇಂದ್ರ ಬಾಂದೇಕರ್ ಅವರ ತೋಟಗಾರಿಕೆ ಅನುಭವಗಳನ್ನ ಕೇಳಿದಿರಿ. ಸಂದರ್ಶಕರು HB ರಾಮಣಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶೆಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं पर इन घातक रसायनों से कैसे बचाए? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होती थी, शुद्ध ताजा लगती थी, माटी की तरफ और लो पहली वाली बात कहा, पर हम तो सब यही डाले हैं। सब नहीं, आज भी लाखों छात्रों के साथ परंपरागत विधि से फसल उगा रहे, पर्चा खा और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किया है। ठीक है भाई, मैं भी आज से खेती शुरू करूंगा। माटी से प्रेम की परंपरा है, परंपरागत खेती। की सलाहे, ಕಬ್ಬು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಒಟ್ಟು 26.52 ದಶಲಕ್ಷ ಹೆಕ್ಟೇರ್ ಕ್ಷೇತ್ರದಲ್ಲಿ ಈ ಕಬ್ಬನ್ನು ಬೆಳೆಯಲಾಗುತ್ತದೆ. ಉತ್ಪಾದನೆಯಲ್ಲಿ ಭಾರತವು ಬ್ರೆಜಿಲ್ ನಂತರ ಎರಡನೇ ಸ್ಥಾನದಲ್ಲಿದ್ದು 47.74 ಲಕ್ಷ ಹೆಕ್ಟೇರ್ ಕ್ಷೇತ್ರದಲ್ಲಿ 3,550.90 ಲಕ್ಷ ಟನ್ಗಳಷ್ಟು ಉತ್ಪಾದನೆ ಮಾಡಲಾಗುತ್ತಿದೆ. ಸರಾಸರಿ ಹೆಕ್ಟೇರ್ವಾರು ಕಬ್ಬು ಇಳುವರಿ 74 ಟನ್ಗಳಷ್ಟಿದ್ದು ಪ್ರಪಂಚದ ಹೆಕ್ಟೇರ್ವಾರು ಇಳುವರಿಗಿಂತ ಕಡಿಮೆ ಇದೆ. ಕಬ್ಬಿನಲ್ಲಿ ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ, ಸೋಡಿಯಂ ಹಾಗೂ ಇತರೆ ಖನಿಜಾಂಶಗಳು ಹೇರಳವಾಗಿದ್ದು ಕಬ್ಬು ಸೇವನೆಯು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಲ್ಲ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಕಬ್ಬು ಪ್ರಮುಖವಾಗಿದ್ದು ಪ್ರಪಂಚದ ಒಟ್ಟು ಸಕ್ಕರೆ ಉತ್ಪಾದನೆಯ 68% ಸಕ್ಕರೆ ಕಬ್ಬಿನಿಂದ ಆಗುತ್ತದೆ. ಕಬ್ಬು ಬೆಳೆ ಉತ್ಪಾದನೆಯು ಹಲವಾರು ಕಾರಣಗಳಿಂದ ಪ್ರತಿ ವರ್ಷ ಕಡಿಮೆಯಾಗುತ್ತಿದ್ದು ಬೆಳೆಯಲ್ಲಿ ಪ್ರಮುಖ ಹಂತಗಳಲ್ಲಿ ಕಳೆ ನಿರ್ವಹಣೆಯು ಅತ್ಯಂತ ಪ್ರಮುಖ ಅಂಶವಾಗಿದೆ. ಈ ಕಬ್ಬು ಬೆಳೆಯಲ್ಲಿ ಕಳೆಗಳ ಸಮಸ್ಯೆಗೆ ಪ್ರಮುಖ ಕಾರಣಗಳು ಏನೆಂದರೆ ಕಬ್ಬನ್ನ ಸಾಮಾನ್ಯವಾಗಿ ಹೆಚ್ಚು ಅಂತರದ ಸಾಲುಗಳಲ್ಲಿ ಬೆಳೆಯಲಾಗುತ್ತಿದ್ದು ಕಳೆಗಳ ಬೆಳವಣಿಗೆಗೆ ಹೆಚ್ಚು ಅವಕಾಶವಾಗಿದೆ. ಕಬ್ಬಿನ ಬೆಳೆ ಬೆಳವಣಿಗೆಯು ಪ್ರಾರಂಭದ ಹಂತಗಳಲ್ಲಿ ನಿಧಾನವಾಗಿದ್ದು ಸಂಪೂರ್ಣ ಮೊಳಕೆಗೆ ಅಂದಾಜು 30-40 ದಿನಗಳು ಬೇಕಾಗಿದ್ದು ಬೆಳೆಯಲ್ಲಿ ಪೂರ್ತಿಯಾಗಿ ಎಲೆಗಳು ಬೆಳೆದು ಭೂಮಿಯನ್ನ ಆಚ್ಛಾದಿಸಲು 60-75 ದಿನಗಳು ಬೇಕಾಗುತ್ತದೆ. ಇದರಿಂದಾಗಿ ಕಳೆ ಬೆಳವಣಿಗೆಗೆ ಹೆಚ್ಚು ಸಮಯ ಸಿಗುತ್ತದೆ. ಕಬ್ಬನ್ನ ಹೆಚ್ಚು ನೀರಾವರಿ ಮತ್ತು ರಾಸಾಯನಿಕ ಗೊಬ್ಬರ ಒದಗಿಸಿ ಬೆಳೆಯಲಾಗುತ್ತಿದ್ದು ಇದರಿಂದ ಕಳೆಗಳ ಬೆಳವಣಿಗೆಯೂ ಹೆಚ್ಚಾಗಿ ಬೆಳೆದ ಕಳೆಗಳು ನಾಶವಾಗುವುದಿಲ್ಲ. ಕಬ್ಬು ಬೇಸಾಯದ ಪ್ರಾರಂಭದ ದಿನಗಳಲ್ಲಿ ಕಳೆಗಳ ಸಮರ್ಪಕ ನಿರ್ವಹಣೆ ಮಾಡದಿದ್ದಲ್ಲಿ ಹೆಕ್ಟೇರಿಗೆ 17.5 ಟನ್ ಇಳುವರಿ ಕಡಿಮೆಯಾಗಬಹುದಾಗಿದೆ. ಕಬ್ಬು ಬೆಳೆಯಲ್ಲಿ ಕಳೆಗಳಿಂದಾಗಿ ಪ್ರತಿ ವರ್ಷ 25 ದಶಲಕ್ಷ ಟನ್ ಕಬ್ಬು ಅಂದರೆ 2.5 ದಶಲಕ್ಷ ಟನ್ನಷ್ಟು ಸಕ್ಕರೆ ನಷ್ಟವಾಗುತ್ತಿದ್ದು ಇದು ಅಂದಾಜು 1,500 ಕೋಟಿಯಷ್ಟು ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಈ ಕಳೆಗಳಿಂದ ಬೆಳೆ ಬೆಳವಣಿಗೆ ಕುಂಠಿತಗೊಂಡು ಕಬ್ಬು ಗುಣಮಟ್ಟ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿದೆ. ಹಲವಾರು ವಿಧಾನಗಳಲ್ಲಿ ಈ ಕಬ್ಬಿನಲ್ಲಿ ಕಳೆ ನಿರ್ವಹಣೆ ಮಾಡಬಹುದಾಗಿದ್ದು ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಸಮಗ್ರ ರೀತಿಯಲ್ಲಿ ಅವಶ್ಯಕತೆಗನುಗುಣವಾಗಿ ಅಳವಡಿಸಿಕೊಂಡಲ್ಲಿ ಅಲ್ಪ ಖರ್ಚಿನಲ್ಲಿ ಸಮರ್ಪಕ ಕಳೆ ನಿರ್ವಹಣೆಯನ್ನು ಮಾಡಬಹುದು. ಯಾಂತ್ರಿಕ ಪದ್ಧತಿಯಲ್ಲಿ ಕಳೆ ನಿರ್ವಹಣೆ ಹೇಗೆಂದರೆ ನಾಟಿ ಮಾಡಿದ 30, 60 ಮತ್ತು 90 ದಿನಕ್ಕೆ ಎಡೆಕುಂಟೆಯಿಂದ ಹರಗಿ ಉಳಿದ ಕಳೆಗಳನ್ನು ಕೈಯಿಂದ ತೆಗೆಯಬೇಕು. ಇದು ಕಳೆಯ ಹತೋಟಿಯ ಜೊತೆ ಮಣ್ಣಿನಲ್ಲಿ ಭೌತಿಕ ಸ್ಥಿತಿಯನ್ನು ಉತ್ತಮಗೊಳಿಸಿ ಮಣ್ಣಿನಲ್ಲಿ ಗಾಳಿಯಾಡುವಿಕೆಯನ್ನು ಹೆಚ್ಚಿಸಿ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಾಟಿ ಮಾಡಿದ 2-3 ವಾರಗಳ ಪ್ರಾರಂಭದಲ್ಲಿ ಪ್ರತಿ ಸಲ ನೀರಾವರಿ ಮತ್ತು ರಸಗೊಬ್ಬರ ಒದಗಿಸುವಾಗ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳ ಬಳಕೆಯಿಂದ ಮಣ್ಣಿನ ಭೌತಿಕ ಗುಣಧರ್ಮಗಳ ಸುಧಾರಣೆಯ ಜೊತೆ ಕಳೆಗಳನ್ನು ನಿರ್ವಹಿಸಬಹುದು. ನಾಟಿ ಮಾಡಿದ 50ನೇ ದಿನದಿಂದ ಬೋದುಗಳನ್ನು ಹಗುರವಾಗಿ ಕುಂಟೆ ಹಾಯಿಸಿ ಒಡೆಯಬೇಕು. ಇದೇ ರೀತಿ 65, 80 ಮತ್ತು 95 ದಿನಕ್ಕೆ 1 ಸಲ ಹರಗಬೇಕು. ನಂತರ 120ನೇ ದಿನಕ್ಕೆ ಆಳವಾಗಿ ಹರಗಿ ಕಬ್ಬಿನ ಬೆಳೆಯು 2 ಮಗ್ಗಲು ಮಣ್ಣೇರಿಸಬೇಕು. ಈ ರೀತಿಯ ಯಾಂತ್ರಿಕ ಪದ್ಧತಿಯಿಂದ ಕಳೆಗಳನ್ನು ಬಹುಪಾಲು ಕಡಿಮೆ ಮಾಡಬಹುದು. ಇನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಬ್ಬಿನಲ್ಲಿ ಅಂತರ ಬೆಳೆಗಳನ್ನು ಬೆಳೆಸುವುದರಿಂದ ಕಳೆಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಹಾಗೂ ಇಳುವರಿಯ ಜೊತೆ ಆದಾಯವನ್ನು ಕೂಡ ಹೆಚ್ಚಿಗೆ ಮಾಡಬಹುದು. ಅಂತರ ಬೆಳೆಯಾಗಿ ಅಲಸಂದೆ, ಹೆಸರು, ಉದ್ದು, ಸೋಯಾ ಅವರೆ, ಸೆಣಬು, ಚವಳಿ, ಈರುಳ್ಳಿ, ಬೆಂಡೆ ಹಾಗೂ ಇತರೆ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳೆಯಬಹುದು. ಅಂತರ ಬೆಳೆಯಾಗಿ ಹಸಿರೆಲೆ ಗೊಬ್ಬರವನ್ನು ಬೆಳೆಯಬಹುದಾಗಿದ್ದು ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಕಬ್ಬನ್ನ ಜೋಡು ಸಾಲುಗಳಲ್ಲಿ ಬೆಳೆಯುವುದರಿಂದ ಕಳೆಯ ನಿಯಂತ್ರಣದ ಜೊತೆಗೆ ನೀರನ್ನು ಸಮರ್ಪಕವಾಗಿ ಬಳಸಬಹುದಾಗಿದೆ. ರೈತರಿಗೆ ಸಲಹೆ ಕೇಳಿದ್ರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20 ಈಗ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಹೌದು

ಚಣಿವಾರು ಎಂಟೆ ದಿನಕ ಶನಿಯರ ಮಾವ ಕೇಳೋ ಮುರಂದು ರಸಿಗೆ ಅರೋ ದಿನವೋ ಎಂಟೆ ದಿನ ಶನಿವಾರ ಮಾವ ಕೇಳೋ ಮುರಂದು ರಸಿಗೆ ಅರೋ ದಿನವೋ ರಸಿಗೆ ಬನ್ನಿ ನಮ್ಮ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ರಸಿಗೆಲ್ಲರು ದಿನ ಮಾವಾಲ ಕೇಳೋ ಸಂತೋಷೋ ನಮ್ಮ ಮನೆಯಲ್ಲೋ ಸಂತೋಷವ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವ ನಮ್ಮ ಸಿಗೋ ನಮ್ಮ ಮನೆಯಲ್ಲ ಮಾವಲ ಕೇಳೋ ಆನಂದವ ನಮ್ಮ ಮನೋ ಸಿಗೋ ಆನಂದವ ನಮ್ಮ ಮನಸ್ಸಿಗೆ ಮಾವ ಕೇಳೋ ಏಳೊಂದು ರಸಿಗೆ ಪುನೋ ದಿನವೋ ಸಂತೋಷವ ನಮ್ಮ ಮನೆಯಲ್ಲಿ ಮಾವ ಕೇಳೋ ಏಳೊಂದು ರಸಿಗೆ ಪುನವಾರೋ ಏಳೊಂದು ರಸಿಗೆ ಪುನವರ ಮಾವ ಕೇಳೋ ಆನಂದವ ನಮ್ಮ ಮನೋ ಸಿಗೋ ಪನ್ವರ ಮಾವಲ ಕೇಳೋ ಲಾನಂದವ ನಮ್ಮ ಮನೆಯಲ್ಲೋ ಲಂಗಳ ಚಾರಿಸೆ ರಂಬೆರಲಿಯ ಒಯ್ಯೇ ರಂಬೇನಿ ನಮಗಳ ಮದೋವಿಯೋ ಚಾರಿಸೆ ರಂಬೆರಲಿಯ ಒಯ್ಯೋ ರಂಬೇನಿ ನಮಗಳ ಮದೋವಿಯೋ ರಂಬೇನಿ ನಮಗಳ ಮದುವೆ ಸುದ್ದಿ ಕೇಳೇ ಎಲ್ಲಿ ಕರುವಾರೆ ಬರದಾಳೋ ರಂಬೇನಿ ನಮಗಳ ಮದುವೆ ಸುದ್ದಿ ಕೇಳೇ ಯಾರಿ ಕರುವಾರೆ ಬರದೆಯೋ ಯಾರಿ ಕರುವಲೆ ಬಂದಳೋ ನಿಂದಲೆ ತಾಯೇ ಬಂದು ಬಳಗ ಕಾಲೆ ಬರಿದಾಳೋ ಬರ್ದಾಳೋ ನಿನ್ನ ಬಂದು ಬಳಗ ಕಾಲೆ ಬರಿದೆಯೋ ಬಂದು ಬಳಗ ಬಂದೆ ಮದುವಿಲಿ ಮನ ತುಂಬಾಲೋ ಮತ್ತೆ ಲಿಗೆ ವಾಲೆ ಬರಿದಾಳೋ ಬಂದೆ ಮದುವೆ ಮನೆ ತುಂಬಾಲೋ ಮತ್ತೆ ಲೀವಾಲೆ ಬರದೆಯೋ ಮತ್ತೆ ಲೀವಾಲೆ ಬರದಳೋ ನಿನ್ನಲೆ ತಾಯೇ ಊರೋರು ಕರುವಾಲೆ ಬರಿದಾರೋ ಬರ್ದಳೋ ನಿನ್ನಲೆ ತಾಯೇ ಊರೋರಿವಾಲೆ ಬಂದೆ ಮದುವೆ ಮನ ತುಂಬಾಲೋ ಮತ್ತೆ ಅಲ್ಲಿಗೆ ವಾಲೆ ಬರಿದಾಳೋ ಬಂದೆ ಮದುವೆ ಮನೆ ತುಂಬಾಲೋ ಮತ್ತೆ ಅಲ್ಲಿಗೆ ವಾಲೆ ಬರದೆಯೋ ಮತ್ತೆ ಅಲ್ಲಿಗೆ ವಾಲೆ ಬರದಳೋ ನಿನ್ನಲೆ ತಾಯೇ ಲಕ್ಕ ಬಾವ ಗ್ವಾಲೆ ಬರಿದಾಳೋ ನಿನ್ನಲೆ ತಾಯೇ ಲಕ್ಕ ಬಾವ ಗ್ವಾಲೆ ಬರದೆಯೋ ಲಕ್ಕ ಬಾವ ಗ್ವಾಲೆ ಏನಂದೆ ಬರದಾಳೋ ಲಕ್ಕ ಕಳಶಕ್ಕೆ ಬರಬೇಕೋ ಏನಂದೆ ಬರ್ದಾಳೋ ಲಕ್ಕರಿ ಕಳಕೆ ಬರಬೇಕೋ ಲಕ್ಕ ಕಳಶಕ್ಕೆ ಬರ್ಬೆ ಅಂದೆ ಬರವಾಳೋ ಬಾವ ಜಡ ತನಕ ಬರಬೇಕೋ ಲಕ್ಕ ಕಳಚತೆಯೇನೆ ಕೈ ಬರಬಾರೋ ಬಾಬಾ ಚಡ ತನಕೆ ಬರಬೇಕು. ಜನಪದ ಸಂಗೀತದಲ್ಲಿ ಗಣಪಿ ನನ್ನುಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಆಲಿಸಿದಿರಿ. ಆತ್ಮೀಯ ಶ್ರೋತೃಗಳೇ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ರಾಯೋಜಿತ ಕಾರ್ಯಕ್ರಮ ದಿನಾಂಕ 24/12/2021 ಸಂಜೆ 5:30 ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿಲನ್ ಎಂಟರ್ಪ್ರೈಸಸ್, ಕಾಜುಬಾಗ್, ಕಾರವಾರ,